ಹೊಸ ಬಾಳಿನ ಹೊಸ ಹಾಡನು ನಿನಗಾಗಿ ನಾ ಹಾಡುವೆ, ಮನವ ತಣಿಸುವೆ, ಜಗವ ಮರೆಸುವೆ. ಹೊಸ ಬಾಳಿನ ಹೊಸ ಹಾಡನು ನಿನಗಾಗಿ ನಾ ಹಾಡುವೆ, ಮನವ ತಣಿಸುವೆ, ಜಗವ ಮರೆಸುವೆ. ಹೊಸ ಬಾಳಿನ ಹೊಸ ಹಾಡನು ನಿನಗಾಗಿ ನಾ ಹಾಡುವೆ. ಲತೆಯಲ್ಲಿ ಹೂವಾಗಿ ಒಡಲೆಲ್ಲ ಸವಿಜೇನ ಸಿಹಿಯಾಗಿ, ಕಣ್ಣ ಸೆಳೆಯುತ್ತಿರು ಕಂಪ ಚೆಲ್ಲುತ್ತಿರು. ಸುಖವಾ ಪಡೆವ ಎಂಬಾಸೆ ತುಂಬಿ ಹೋಯ್ತು. ಹೊಸ ಬಾಳಿನ ಹೊಸ ಹಾಡನು ನಿನ್ನದಾಗಿ ನಾ ಹಾಡುವೆ, ಮನವ ತಣಿಸುವೆ, ಜಗವ ಮರೆಸುವೆ. ಹೊಸ ಬಾಳಿನ ಹೊಸ ಹಾಡನು ನಿನ್ನದಾಗಿ ನಾ ಹಾಡು. ಕಂಡೆ ಕವಿಯಾದೆ, ಒಲವೆಂದರೇನೆಂದು ನಾ ತಿಳಿದೆ, ಬಿಡೆನು ಇನ್ನು ನಿನ್ನ ಬಳಿಗೆ ಬಾರೆ ಚಿನ್ನ. ನಿನಗೆ ನೂರು ವರಹ ಕೊಡುವ ಹೊಸ ಆಸೆ ಎಂದು ಬಂದಿದೆ. ಹೊಸ ಬಾಳಿನ ಹೊಸ ಹಾಡನು ನಿನಗಾಗಿ ನಾ ಹಾಡುವೆ. ಹೊಸ ಹಾಡನು ನಿನಗಾಗಿ ನಾ ಹಾಡು.